ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿಯಲ್ಲಿರುವ ಬಂಗಾರು ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವ ಇದೇ 26ರಿಂದ ಫೆಬ್ರವರಿ 4ರವರೆಗೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುತ್ತೂರು ಜಾತ್ರಾ ಮಹೋತ್ಸವ, ಕೃಷಿ ವಿಚಾರ ಸಂಕಿರಣ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಳೆ ಪಿಂಚಣಿ ಪದ್ಧತಿ ಜಾರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒತ್ತಾಯ. ಪರಿಶಿಷ್ಟ ಪಂಗಡದಲ್ಲಿಯೂ ಒಳಮೀಸಲಾತಿ ಜಾರಿಗೆ ಪರಿಶಿಷ್ಟ ಪಂಗಡಗಳ ಒಳಮೀಸಲಾತಿ ಹೋರಾಟ ಸಮಿತಿ ಆಗ್ರಹ. ಹಾಗೂ ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿಂದು ಸೌರಾಷ್ಟ್ರ ತಂಡಕ್ಕೆ 318 ರನ್ಗಳ ಗುರಿ ನೀಡಿದ ವಿದರ್ಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಮೊಬೈಲ್ ಚಾರ್ಜ್ ಮಾಡೋಕಿತ್ತು, ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ಗೆ ಮಾಡಿ ಬಾಯ್ ಬಾಯ್. RBI ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಕನಕಾಂಬರ ಬೇಸಾಯ ಕುರಿತು ಡಾಕ್ಟರ್ ಜಿ ಗೋಪಿನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕನಕಾಂಬರ ಕೃಷಿ, ಈ ಕುರಿತು ಡಾಕ್ಟರ್ ಜಿ ಗೋಪಿನಾಥ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗೋಪಿನಾಥ್ ಅವರೇ. ನಮಸ್ಕಾರ. ಕನಕಾಂಬರ ನಮ್ಮ ಮುಖ್ಯವಾದ ಒಂದು ಹೂವಿನ ಬೆಳೆ. ನಮ್ಮ ರೈತ ಬಾಂಧವರು ಇದನ್ನು ಬೆಳೆಯೋದಕ್ಕೆ ಇಚ್ಛೆ ಪಡ್ತಾರೆ, ಮತ್ತು ಮಾರುಕಟ್ಟೆಯಲ್ಲೂ ಕೂಡ ಇದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಹೌದು. ಹಾಗಾಗಿ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕನಕಾಂಬರದಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಪ್ರಾರಂಭದಲ್ಲಿ ಈ ಕನಕಾಂಬರ ಸಸ್ಯವನ್ನು ಪ್ರಪಂಚದ ಯಾವ್ಯಾವ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಾ ಇದೆ ಅಂತೀರಿ? ಕನಕಾಂಬರ ಸಸ್ಯವನ್ನು ಭಾರತ, ಆಫ್ರಿಕಾ, ದಕ್ಷಿಣ ಅಮೇರಿಕಾ, ಮೆಡಗಾಸ್ಕರ್ ಮತ್ತು ಅರೇಬಿಯಾಗಳಲ್ಲಿ ಕಾಣಬಹುದಾಗಿದೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಈ ಕನಕಾಂಬರವನ್ನು ಬೆಳೆಯಲಾಗ್ತಾ ಇದೆ? ನಮ್ಮ ದೇಶ ಭಾರತದಲ್ಲಿ ಕನಕಾಂಬರವನ್ನು ಹೆಚ್ಚಾಗಿ ದಕ್ಷಿಣ ಭಾರತ ಪ್ರದೇಶಗಳಲ್ಲಿ ಬೆಳೀತಾ ಇದ್ದಾರೆ. ಈ ಕನಕಾಂಬರ ಹೂವಿನ ಉಪಯೋಗಗಳೇನೇನು? ಕನಕಾಂಬರ ಹೂವನ್ನು ಬಿಡಿ ಹೂವಾಗಿ ಉಪಯೋಗಿಸ್ಬೋದು, ಹೂಮಾಲೆ ತಯಾರಿಸಲು ಕೂಡ ಉಪಯೋಗಿಸ್ಬೋದು, ಅದೇ ಥರ ಹಾರ ಮಾಡಲಿಕ್ಕೆ, ಕೇಶ ಅಲಂಕಾರಕ್ಕಾಗಿ, ಧಾರ್ಮಿಕ ಕೆಲಸಗಳಿಗೆ ಮತ್ತು ಮದುವೆ ಸಮಾರಂಭಗಳಲ್ಲಿ ಕೂಡ ಈ ಹೂವನ್ನು ಉಪಯೋಗಿಸ್ಬೋದಾಗಿದೆ. ನಾವು ಕನಕಾಂಬರವನ್ನು ನೋಡಿದಾಗ ಇದಕ್ಕೆ ಸುವಾಸನೆ ಇಲ್ಲದೇ ಇರೋದು ಕಂಡುಬರುತ್ತೆ, ಆದರೂ ಕೂಡ ಇದಕ್ಕೆ ಬೇಡಿಕೆ ಇದೆ, ಇದು ಹೇಗೆ ಅಂತೀರಿ? ಕನಕಾಂಬರ ಹೂವು ಸುವಾಸನೆ ಸೂಸದೇ ಇದ್ರೂ ಕೂಡ ಇದು ಬಹಳ ಹಗುರವಾಗಿರುತ್ತೆ. ನಿಜ. ಬಣ್ಣ ಆಕರ್ಷಕವಾಗಿರುತ್ತೆ, ಬೇಗ ನಲುಗಿ ಹಾಳಾಗದೇ ಇರುತ್ತೆ, ಮತ್ತು ವರ್ಷವಿಡೀ ಹೂ ಬಿಡುವ ಸ್ವಭಾವ ಇದಕ್ಕೆ ಇರೋದ್ರಿಂದ ಇದರ ಬೇಡಿಕೆ ಹೆಚ್ಚಾಗಿದೆ. ಅಂದರೆ ಮುಖ್ಯವಾಗಿ ಹೆಂಗಸರು ಈ ಮಲ್ಲಿಗೆ ಹೂವಿನ ಜೊತೆಗೆ ಈ ಹೂವನ್ನು ಇಷ್ಟಪಡ್ತಾರೆ, ಇದು ಯಾತಕ್ಕಾಗಿ ಅಂತೀರಿ? ಮಲ್ಲಿಗೆ ಹೂವು ಸುವಾಸನೆಯಿಂದ ಕೂಡಿರುತ್ತೆ ಹಾಗೂ ಬೆಳ್ಳಿಗೆ ಇರುತ್ತೆ, ಕನಕಾಂಬರ ಕಿತ್ತಳೆ ಬಣ್ಣದಿರುತ್ತೆ. ಇವೆರಡನ್ನು ಜೋಡಿಯಾಗಿ ಮುಡಿದ್ರೆ ಸೌಂದರ್ಯ ಹೆಚ್ಚೋದು, ಮತ್ತು ಹೆಂಗಸರು ಮಲ್ಲಿಗೆ ಜೊತೆಲಿ ಕನಕಾಂಬರನ್ನು ಇಷ್ಟಪಡೋದ್ರಿಂದ ಇದು ಒಳ್ಳೆ ಹೂವು ಅಂತ. ಅಂದರೆ ಆಕರ್ಷಕವಾಗಿ ಕಾಣೋದ್ರಿಂದ ಹೆಚ್ಚು ಇಷ್ಟಪಡ್ತಾರೆ. ಹೌದು. ಈ ಒಂದು ಸಂಯೋಜನೆಯಿಂದ. ಹೌದು. ಇನ್ನು ಕನಕಾಂಬರದಲ್ಲಿ ನಾವು ಮುಖ್ಯವಾಗಿ ಯಾವ ಯಾವ ಬಣ್ಣದ ಹೂಗಳನ್ನು ಕಾಣ್ಬೋದು? ಕನಕಾಂಬರದಲ್ಲಿ ಹಳದಿ ಬಣ್ಣ, ಕೆಂಪು ಕಿತ್ತಳೆ ಬಣ್ಣ, ಕೇಸರಿ ಬಣ್ಣ ಈ ಥರ ಹೂಗಳನ್ನು ನಾವು ಕಾಣಬಹುದು. ಇನ್ನು ನಮ್ಮ ದಕ್ಷಿಣ ಭಾರತದ ರೈತರು ಈ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತೀರಿ? ದಕ್ಷಿಣ ಭಾರತ ಅಂದರೆ ಕರ್ನಾಟಕ ರಾಜ್ಯ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಈ ರಾಜ್ಯಗಳಲ್ಲಿ ಹೆಚ್ಚಾಗಿ ಕನಕಾಂಬರವನ್ನು ಬೆಳೀತಾ ಇದ್ದಾರೆ. ಇದಕ್ಕೇನಪ್ಪ ಅಂದರೆ ಸತತ ಮಾರುಕಟ್ಟೆಯ ಬೇಡಿಕೆ ಇದೆ ಹಾಗೂ ಸತತವಾಗಿ ಆದಾಯ ಬರೋ ಸಾಧ್ಯತೆ ಇದೆ. ಆ ರೀತಿಯಿಂದ ಈ ಬೆಳೆಯನ್ನು ಯಾವ ರೈತರು ಕೂಡ ಕೈ ಬಿಡ್ತಾ ಇಲ್ಲ. ಇನ್ನು ಕನಕಾಂಬರದಲ್ಲಿ ಮುಖ್ಯವಾಗಿ ಎಷ್ಟು ಪ್ರಭೇದಗಳಿದ್ದಾವೆ, ಅವುಗಳಲ್ಲಿ ಹೂ ಬಿಡುವಂಥ ಪ್ರಭೇದ ಯಾವುದು ಅಂತ ಸ್ವಲ್ಪ ಹೇಳ್ತೀರಾ? ಈ ಬೆಳೆಯಲ್ಲಿ ಸುಮಾರು 40-50 ಪ್ರಭೇದಗಳಿವೆ. ಮುಖ್ಯವಾಗಿ 7 ಪ್ರಭೇದಗಳು ಬಳಕೆಯಲ್ಲಿವೆ. ಅದರಲ್ಲೂ ವಾಣಿಜ್ಯ ರೀತಿಯಲ್ಲಿ ಬೆಳೆಯಲಾಗುತ್ತಿರುವ ಪ್ರಭೇದವೆಂದರೆ ಕ್ರೊಸ್ಯಾಂಡ್ರಾ ಅಂಡುಲೇಫೋಲಿಯ ಅಥವಾ ಕ್ರೊಸ್ಯಾಂಡ್ರಾ ಇನ್ಫಂಡಿಪಲಿ ಫಾರ್ಮಿಸ್ ಅಂತ ಕರೀತಾರೆ. ಇವೆಲ್ಲವೂ ಹೂ ಬಿಡುವಂತಹ ಪ್ರಭೇದಗಳೇ ಆಗಿದ್ದಾವೆ. ಈಗ ನಮ್ಮ ದೇಶದ ಒಂದು ದಕ್ಷಿಣ ಭಾಗದಲ್ಲಿ ಬೆಳೀತಾ ಇರುವಂತಹ ಪ್ರಭೇದದ ಉಗಮ ಒಂದು ಸ್ಥಳ ಯಾವುದು ಅಂತೀರಿ? ದಕ್ಷಿಣ ಭಾರತದಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಬೆಳೆಯುತ್ತಿರುವ ಪ್ರಭೇದದ ಉಗಮ ಈಸ್ಟ್ ಇಂಡೀಸ್ ಆಗಿದೆ. ದಕ್ಷಿಣ ಭಾರತ ಮತ್ತು ಶ್ರೀಲಂಕಾ ಕೂಡ ಇದರ ಉಗಮ ಅಂತ ಕೂಡ ಹೇಳಿದಾಗ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಬಂದರೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಒಂದು ಸ್ಥಳಗಳಲ್ಲಿ ಕನಕಾಂಬರವನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ? ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ, ಮೈಸೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಧಾರವಾಡ, ತುಮಕೂರು, ಕೋಲಾರ, ಬೆಳಗಾವಿ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಕೂಡ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ಕನಕಾಂಬರ ಬೆಳೆಯ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ತೀರಾ? ಯಾಕಾಗೋಲ್ಲ ನೋಡಿ, ಕನಕಾಂಬರ ಬೆಳೆಯಲ್ಲಿ ಹೂ ಬಣ್ಣದ ಆಧಾರದ ಮೇಲೆ ಕಿತ್ತಳೆ ಬಣ್ಣದ ತಳಿ, ಹಳದಿ ಬಣ್ಣದ ತಳಿ, ಕೆಂಪು ಮಿಶ್ರಿತ ಕಿತ್ತಳೆ ಬಣ್ಣದ ತಳಿ ಮತ್ತು ಕೆಂಪು ಮಿಶ್ರಿತ ಗುಲಾಬಿ ಬಣ್ಣದ ತಳಿಗಳನ್ನು ವಿಂಗಡಣೆ ಮಾಡಿದ್ದಾರೆ. ಇವುಗಳ ಜೊತೆ ದೆಹಲಿ ಕನಕಾಂಬರ ಕಡು ಕಿತ್ತಳೆ ಬಣ್ಣದ ಹೂಗಳನ್ನು ಬಿಡುತ್ತಿದ್ದು ಈ ತಳಿಯಿಂದ ಮ್ಯೂಟೆಂಟ್ಗಳಾದ ಲಕ್ಷ್ಮೀ, ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಮರವರ್ ಅರಸಿಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹಾಗೂ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯವು ಬಿಡುಗಡೆ ಮಾಡಿದ ಸೌಂದರ್ಯ ತಳಿಯು ಗಾಢವಾದ ಕಿತ್ತಳೆ ಬಣ್ಣದ ಹೂಗಳನ್ನು ಬಿಡುತ್ತಿದ್ದು ಸೊರಗ ರೋಗ ತಡೆಯುವ ಶಕ್ತಿ ಕೂಡ ಇದಕ್ಕೆ ಇದೆ. ಇನ್ನು ಮುಖ್ಯವಾಗಿ ಇವತ್ತಿನ ಒಂದು ವಿಷಯಕ್ಕೆ ಬಂದರೆ, ಬೇಸಾಯ ಕ್ರಮಗಳಿಗೆ ಬಂದರೆ, ಕನಕಾಂಬರಕ್ಕೆ ಯಾವ ರೀತಿಯಾದಂಥ ಮಣ್ಣು ಸೂಕ್ತ ಅಂತೀರಿ? ಕನಕಾಂಬರ ಬೆಳೆಯನ್ನು ಎಲ್ಲ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾದರೂ ಫಲವತ್ತಾದ ಕೆಂಪುಗೂಡು ಮಣ್ಣು ಈ ಬೆಳೆಗೆ ಸೂಕ್ತ. ನೀರು ಬಸಿದು ಹೋಗುವಂತಿರಬೇಕು. ಮಣ್ಣಿನ ರಸಸಾರ 6-7 ಕ್ಷಾರಯುಕ್ತ ಉಪ್ಪು ಮಣ್ಣು ಇದಕ್ಕೆ ಸೂಕ್ತವಲ್ಲ. ಮಣ್ಣು ದುಂಡಾಣು ರಹಿತವಾಗಿರಬೇಕು. ಅಂದ್ರೆ ಇವು ಏನು ನೆಮೆಟೋಡ್ಸ್ ಅಂತೀವಲ್ಲ, ಅದರಿಂದ ಮುಕ್ತವಾಗಿರಬೇಕು. ಇನ್ನು ಕನಕಾಂಬರ ಬೆಳೆಗೆ ಹವಾಗುಣ ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತೀರಿ? ಇದು ಉಷ್ಣವಲಯದ ಬೆಳೆಯಾಗಿದ್ದು ಬೆಚ್ಚಗಿನ ಆರ್ದ್ರತೆ ಇರುವ ಪ್ರದೇಶಗಳಲ್ಲಿ ಚೆನ್ನಾಗಿ ಫಲಿಸುತ್ತದೆ. ಹಗಲಿನ ಉಷ್ಣಾಂಶ 15-30 ಡಿಗ್ರಿ ಇರಬೇಕು ಮತ್ತು ರಾಷ್ಟ್ರೀಯ ಉಷ್ಣಾಂಶ 18-24 ಡಿಗ್ರಿ ಇರಬೇಕಾಗುತ್ತೆ. ಚಳಿಗಾಲದಲ್ಲಿ 13-17 ಡಿಗ್ರಿ ಇದ್ದರೆ ಉತ್ತಮ. ಬಿಸಿಲು ಅಥವಾ ಅರೆ ನೆರಳಿರುವಂತಹ ಪ್ರದೇಶಗಳು ಈ ಬೆಳೆಗೆ ಬಹಳ ಸೂಕ್ತ. ಇನ್ನು ಈ ಕನಕಾಂಬರ ಬೆಳೆಯಲ್ಲಿ ನಾವು ಈ ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ಸ್ಥಳೀಯ ತಳಿಗಳನ್ನು ಬೀಜದಿಂದ ವೃದ್ಧಿ ಮಾಡಲಾಗ್ತಾ ಇದೆ. ಬೀಜ ಬಿಡದ ತಳಿಗಳಾದ ದೆಹಲಿ ಕನಕಾಂಬರ ಮತ್ತು ಅದರ ಮ್ಯೂಟೆಂಟ್ಗಳಾದ ಲಕ್ಷ್ಮೀ ಮತ್ತು ಇತರೆ ಹಾಗೂ ಸೌಂದರ್ಯ ತಳಿ ಕಾಂಡದ ತುಂಡುಗಳಿಂದ ವೃದ್ಧಿ ಮಾಡಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಪ್ರಾರಂಭದಲ್ಲಿ ಈ ಬೀಜದಿಂದ ವೃದ್ಧಿ ಮಾಡುವಂಥ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀರಾ? ಬೀಜದಿಂದ ವೃದ್ಧಿ ಮಾಡಬೇಕಾದ್ರೆ ಪ್ರತಿ ಗ್ರಾಮ್ನಲ್ಲಿ ಸಾಮಾನ್ಯವಾಗಿ 200 ಬೀಜಗಳಿರ್ತವೆ. ಕೊಯ್ಲಾದ 3 ಒಳಗೆ ಶಿಲೀಂದ್ರನಾಶಕದಿಂದ ಉಪಚರಿಸಿದ ಬೀಜಗಳನ್ನು ಸಸಿ ಮಡಿಯಲ್ಲಿ ಆಗಲಿ ಅಥವಾ ಪಾಲಿಥೀನ್ ಚೀಲಗಳಲ್ಲಾಗಲಿ ಬಿತ್ತಿ ಸಸಿಗಳನ್ನು ಪಡೆಯಬಹುದಾಗಿದೆ. ಬೀಜ ಮೊಳಕೆ ಶಕ್ತಿ ಕುಂದು ಹೋಗುವುದರಿಂದ ಆದಷ್ಟು ಮಟ್ಟಿಗೆ ಆಗತಾನೇ ಕೊಯ್ಲು ಮಾಡಿದ ಹೆಚ್ಚು ತಿಂಗಳುಗಳ ಕಾಲ ಶೇಖರಣೆ ಮಾಡದೇ ಇರುವ ಬೀಜಗಳನ್ನು ಜೂನ್ ಜುಲೈ ತಿಂಗಳುಗಳಲ್ಲಿ ಬಿತ್ತನೆಗೆ ಉಪಯೋಗಿಸಬೇಕಾಗುತ್ತೆ. ಒಂದು ಪಾಲಿಥೀನ್ ಚೀಲದಲ್ಲಿ 2-3 ಬೀಜಗಳನ್ನು ಬಿತ್ತನೆ ಮಾಡಬಹುದು. ಇನ್ನು ಈ ಕಾಂಡದ ತುಂಡುಗಳನ್ನು ಬಳಸಿಕೊಂಡು ಸಸ್ಯಾಭಿವೃದ್ಧಿ ಮಾಡುವಂಥ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀರಾ? ಧಾರಾಳವಾಗಿ ನೋಡಿ, 5-8 ಉದ್ದದ ಮೃದು ಕಾಂಡ ತುಂಡುಗಳನ್ನು 3000 PPM ಸಾಂದ್ರತೆಯ IBA ಸಸ್ಯಚೋದಕದಿಂದ ಉಪಚಾರ ಮಾಡಬೇಕು. ಅವುಗಳನ್ನು ಮಿಶ್ಚೇಂಬರ್ನಲ್ಲಿ ಮಾರ್ಚ್ ಜೂನ್ ತಿಂಗಳುಗಳಲ್ಲಿ ನಾಟಿ ಮಾಡಬೇಕು. ಇದರಿಂದ ಚೆನ್ನಾಗಿ ಇವು ಬೇರೂರ್ತವೆ. ಅಂತಹ ಬೇರೂರಿದ ತುಂಡುಗಳನ್ನು 10 ಸೆಂಟಿಮೀಟರ್ ಗಾತ್ರದ ಕುಂಡಗಳಲ್ಲಿ ನಾಟಿ ಮಾಡಿ 2 ತಿಂಗಳ ನಂತರ ಭೂಮಿಯಲ್ಲಿ ವರ್ಗಾವಣೆ ಮಾಡಬಹುದಾಗಿದೆ. ಇನ್ನು 1 ಹೆಕ್ಟೇರ್ಗೆ ಬೇಕಾದಂಥ ಬೀಜದ ಪ್ರಮಾಣ ಎಷ್ಟು ಅಂತೀರಿ? ಹೆಕ್ಟೇರ್ 1ಕ್ಕೆ 5-6 ಕಿಲೋಗ್ರಾಂ ಬೀಜ ಬೇಕಾಗುತ್ತೆ. ಇನ್ನು ನಾವು ಸಸಿ ಮಡಿನಲ್ಲಿ ಈ ಸಸಿಗಳನ್ನು ತಯಾರಿಸ್ಕೊಳ್ಳುವಂಥ ಒಂದು ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀರ? ಸಸಿ ಮಡಿಯ ಗಾತ್ರ 25 ಅಡಿ ಉದ್ದ, 4 ಅಡಿ ಅಗಲ, 4-6 ಅಂಗುಲ ಎತ್ತರ ಇರಬೇಕು. 10 ಕಿಲೋಗ್ರಾಂ ಬೇವಿನ ಹಿಂಡಿಯನ್ನು ಮಣ್ಣಿನ ಜೊತೆ ಮಿಶ್ರ ಮಾಡಬೇಕು. ಜೂನ್ ಜುಲೈ ತಿಂಗಳುಗಳಲ್ಲಿ ಬಿತ್ತನೆ ಮಾಡಿದರೆ ಬೀಜ 8-10 ದಿನಗಳಲ್ಲಿ ಮೊಳಕೆಯೊಡೆದು 1.5-2 ತಿಂಗಳ ಒಳಗೆ ಸಸಿಗಳು ನಾಟಿಗೆ ಸಿದ್ಧ ಆಗ್ತವೆ. ಇನ್ನು ಭೂಮಿಯ ಸಿದ್ಧತೆ ಮಾಡುವಂಥ ಒಂದು ಕ್ರಮದ ಬಗ್ಗೆ ತಿಳಿಸ್ಕೊಡ್ತೀರ? ಆಗಲಿ, ಭೂಮಿಯನ್ನು 3-4 ಬಾರಿ ಚೆನ್ನಾಗಿ ಉಳುಮೆ ಮಾಡಬೇಕು, ಹದ ಮಾಡಬೇಕು. ಕಡೆಯ ಉಳುಮೆಯಲ್ಲಿ ಭೂಮಿಗೆ 25 ಟನ್ ಹೆಕ್ಟೇರ್ 1ಕ್ಕೆ ಗೊಬ್ಬರ ಹಾಕಿ ಮಿಶ್ರ ಮಾಡಬೇಕು. ಬದುಗಳನ್ನು 60 ಸೆಂಟಿಮೀಟರ್ ಅಂತರದಲ್ಲಿ ತಯಾರಿಸಿ ಪ್ರತಿ ಹೆಕ್ಟೇರ್ಗೆ 33 ಕಿಲೋಗ್ರಾಂ ಸಾರಜನಕ, 60 ಕಿಲೋಗ್ರಾಂ ರಂಜಕ ಮತ್ತು 60 ಕಿಲೋಗ್ರಾಂ ಪೊಟ್ಯಾಷಯುಕ್ತ ಗೊಬ್ಬರಗಳನ್ನು ನಾಟಿಗೆ ಮುಂಚೆ ಹಾಕಿ ಮಣ್ಣಿನಲ್ಲಿ ಮಿಶ್ರ ಮಾಡಬೇಕಾಗುತ್ತೆ. ಆಮೇಲೆ ನಾವು ನಾಟಿಯನ್ನು ಯಾವ ಕ್ರಮವನ್ನು ಅನುಸರಿಸಿ ಮಾಡಬೇಕಾಗತ್ತೆ? ಸಸಿಗಳನ್ನು ಅಥವಾ ಬೇರೂರಿರುವ ಕಾಂಡದ ತುಂಡಗಳನ್ನು ಬದುವಿನ 1 ಕಡೆ 30 ಸೆಂಟಿಮೀಟರ್ ಅಂತರದಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಬೇಕಾಗತ್ತೆ. ಇನ್ನು ಉಳಿದಂಥ ಗೊಬ್ಬರಗಳನ್ನು ಯಾವಾಗ ಹಾಕಬೇಕಾಗತ್ತೆ ಅಂತೀರಿ? ಈ ಕನಕಾಂಬರ ಬೆಳೆಗೆ 2 ಕಂತುಗಳಲ್ಲಿ ಮೇಲು ಗೊಬ್ಬರ ಕೊಡಬೇಕಾಗತ್ತೆ. ಮೊದಲನೇ ಕಂತನ್ನು ನಾಟಿ ಮಾಡಿದ 3 ತಿಂಗಳ ನಂತರ ಹಾಗೂ 2ನೇ ಕಂತನ್ನು 8-9 ತಿಂಗಳ ನಂತರ ಪ್ರತಿ ಸಲ 33 ಕಿಲೋಗ್ರಾಂ ಸಾರ್ವಜನಿಕಯುಕ್ತ ರಾಸಾಯನಿಕವನ್ನು ಗೊಬ್ಬರ ಆಗಿ ಒದಗಿಸಬೇಕಾಗತ್ತೆ. ಇನ್ನು ಲಘು ಪೋಷಕಾಂಶಗಳ ಕೊರತೆ ಏನಾದರೂ ಈ ಒಂದು ಕನಕಾಂಬರದಲ್ಲಿ ಕಂಡುಬರುತ್ತೆಯೇ? ಲಘು ಪೋಷಕಾಂಶಗಳ ಕೊರತೆ ಭೂಮಿಯ ಲಕ್ಷಣದ ಮೇಲೆ ಅವಲಂಬಿಸಿರುತ್ತೆ. ತಿಂಗಳಿಗೊಮ್ಮೆ ಲಘು ಪೋಷಕಾಂಶಗಳ ಮಿಶ್ರಣದ ದ್ರಾವಣವನ್ನು ಗಿಡಗಳಿಗೆ ಕೊರತೆ ಚಿಹ್ನೆಗಳು ಕಂಡು ಬಂದಾಗ ಸಿಂಪಡಿಸಬಹುದಾಗಿದೆ. ಓಹೋ, ಇನ್ನು ನೀರಾವರಿಯನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಮಣ್ಣು ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ನೀರನ್ನು ಒದಗಿಸಬೇಕು. ನೀರು ಅಧಿಕವಾದಾಗ ಸೊರಗುರಾಗ ಹೆಚ್ಚಾಗುತ್ತೆ. ಈ ಬೆಳೆಗೆ ಪ್ರತಿ 4-5 ದಿನಗಳಿಗೊಮ್ಮೆ ನೀರು ಒದಗಿಸಿದರೆ ಒಳ್ಳೆಯದು. ಇನ್ನು ಮುಖ್ಯವಾಗಿ ನಾವು ಅಂತರ್ಬೇಸಾಯಕ್ಕೆ ಬಂದರೆ ಅಂತರ್ಬೇಸಾಯನ್ನು ಯಾವಾಗ ಮಾಡಬೇಕಾಗತ್ತೆ, ಎಷ್ಟು ಸರಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮುಖ್ಯವಾಗಿ ಮೊದಲ 3 ತಿಂಗಳಲ್ಲಿ ಯಾವ ಕಳೆ ಕಾಣಿಸಬಾರ್ದು. ಹಾಗೇನಾದರೂ ಕಳೆ ಕಂಡಲ್ಲಿ ಅಂಥ ಕಳೆಗಳನ್ನು ಕಿತ್ತಾಕಬೇಕು. ನಂತರದ ದಿನಗಳಲ್ಲಿ ಅಥವಾ ನಂತರದ ತಿಂಗಳುಗಳಲ್ಲಿ ಕಳೆಯ ಪ್ರಮಾಣದ ಆಧಾರದ ಮೇಲೆ ಕಳೆಯನ್ನು ಕೀಳಬೇಕಾಗತ್ತೆ. ಮುಖ್ಯವಾಗಿ ಕನಕಾಂಬರ ಬೆಳೆ ಯಾವ ಕೊಯ್ಲಿ ಬರುತ್ತೆ ಅಂತೀರಿ? ಕನಕಾಂಬರ ಬೆಳೆ ನಾಟಿ ಮಾಡಿದ 3-4 ತಿಂಗಳುಗಳಲ್ಲಿ ಹೂ ಬಿಡುವಿಕೆ ಪ್ರಾರಂಭವಾಗುತ್ತೆ. ಬೆಂಗಳೂರಿನಂತಹ ವಾತಾವರಣ ಇರುವ ಪ್ರದೇಶಗಳಲ್ಲಿ ವರ್ಷವಿಡೀ ಹೂ ಬಿಡುವ ಸಾಧ್ಯತೆ ಇದೆ. ಮಳೆಗಾಲದಲ್ಲಿ ಹೂ ಬಿಡಿಕೆ ಕಡಿಮೆ ಆದರೂ ಕೂಡ ಚಳಿಗಾಲದಲ್ಲಿ ಪರವಾಗಿಲ್ಲ. ಇನ್ನು ನಾವು ಇಳುವರಿಗೆ ಬಂದರೆ ಪ್ರತಿ ಹೆಕ್ಟೇರ್ಗೆ ಎಷ್ಟು ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು? 1 ಹೆಕ್ಟೇರ್ಗೆ ಅಂದಾಜಾಗಿ 5 ಟನ್ ಹೂಗಳ ಇಳುವರಿಯನ್ನು ನಾವು ಪಡೆಯಬಹುದು. ಪ್ರತಿಯೊಂದು ಕಿಲೋಗ್ರಾಂ ಹೂಗೆ ಸುಮಾರಾಗಿ 15,000 ಹೂಗಳಿರ್ತವೆ. ಇನ್ನು ಮುಖ್ಯವಾಗಿ ನಾವು ಈ ಹೂಗಳ ಒಂದು ಕೊಯ್ಲಿಂದ ಹಿಡಿದು ಮಾರಾಟ ಮಾಡೋವರೆಗೂ ಏನೇನು ಅಂಶಗಳ ಕಡೆಗೆ ಒತ್ತನ್ನು ಕೊಡಬೇಕಾಗತ್ತೆ? ಕನಕಾಂಬರ ಹೂಗಳ ಕೊಯ್ಲನ್ನು ಮುಂಜಾವಿನ ಸಮಯದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ 2 ದಿನಗಳಿಗೊಮ್ಮೆ ಅಥವಾ ದಿನ ಬಿಟ್ಟು ದಿನ ಕೊಯ್ಲು ಮಾಡಬಹುದು. ಹೆಂಗಸರು ಈ ಹೂಗಳನ್ನು ಅಚ್ಚುಕಟ್ಟಾಗಿ ಕೊಯ್ಲು ಮಾಡ್ತಾರೆ, ಅಂದರೆ ಬಿಡಿಸಬೇಕಾಗತ್ತೆ. ಬಿಡಿಸ್ತಾರೆ. ಕೊಯ್ಲಿನ ನಂತರ ಹೂಗಳನ್ನು ಬಿದಿರಿನ ಬುಟ್ಟಿಗಳಲ್ಲಿ ಇಟ್ಟು ಒದ್ದೆಯಾದ ಗೋಣಿ ಚೀಲದ ಬಟ್ಟೆಯಿಂದ ಮುಚ್ಚಿ ಕಟ್ಟಬೇಕಾಗುತ್ತೆ. ಒಂದೊಂದು ಬುಟ್ಟಿ ಗಾತ್ರಕ್ಕನುಗುಣವಾಗಿ ಹಾಗೂ ಬಸ್ ಅಥವಾ ರೈಲಿನಲ್ಲಿ ಸಾಗಾಣಿಕೆಯನ್ನು ಆಧರಿಸಿ 5-20 ಕಿಲೋಗ್ರಾಂ ವರೆಗೆ ಹೂಗಳನ್ನು ಹಿಡಿದಿಟ್ಕೊಳ್ಬೇಕಾಗುತ್ತೆ. ಹೂಗಳನ್ನು ಸಗಟು ಮಾರಾಟಗಾರರಿಗೆ ಒಟ್ಟಾಗಿ ಮಾರಾಟ ಮಾಡಬಹುದಾಗಿದೆ. ಅಂದರೆ ಇವು ಬಹಳ ಸೂಕ್ಷ್ಮ ಹೂಗಳು. ಹೌದು, ಹಾಗಾಗಿ ಸೂಕ್ಷ್ಮವಾಗಿ ಕೊಯ್ಲು ಮಾಡಬೇಕಾಗತ್ತೆ. ಅವುಗಳನ್ನು ಸೂಕ್ಷ್ಮವಾಗಿ ನಾವು ಸಂಗ್ರಹಣೆ ಮಾಡಿಕೊಂಡು ಮಾರುಕಟ್ಟೆಗೆ ಸಾಗಿಸಬೇಕಾಗತ್ತೆ. ಇಲ್ಲಾಂದ್ರೆ ನಲಗ್ಬಿಟ್ಟು ಎಲ್ಲ ನಮ್ಮ ಶ್ರಮ ವ್ಯರ್ಥವಾಗೋಗ್ಬಿಡುತ್ತೆ. ಆದ್ರಿಂದ ಬಿದಿರಿನ ಬುಟ್ಟಿಯಲ್ಲೇ ಇದನ್ನ ಸಾಗಾಣಿಕೆ ಮಾಡಬೇಕಾಗುತ್ತೆ. ಒಳ್ಳೆಯದು, ಯಾಕಂದ್ರೆ ಯಾವುದೇ ರೀತಿಯ ತೂಕ ಬೀಳಬಾರ್ದು ಅದ್ರ ಮೇಲೆ, ಒತ್ತಡ ಅಥವಾ ತೂಕ ಬೀಳಬಾರ್ದು. ಇನ್ನು ಮುಖ್ಯವಾಗಿ ನಾವು ಈ ಕನಕಾಂಬರ ಬೆಳೆಯನ್ನು ಬೀಜದಿಂದಲೂ ಕೂಡ ವಂಶಾಭಿವೃದ್ಧಿ ಮಾಡ್ಬೋದು ಅಂತ ತಾವು ಈಗಾಗಲೇ ತಿಳಿಸಿದ್ದೀರ. ಒಂದು ವೇಳೆ ಬೀಜದ ಉತ್ಪಾದನೆಗಾಗಿ ನಾವು ಬಿಟ್ಕೊಳ್ಳೋದಾದರೆ ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಬೀಜಗಳ ಕೊಯ್ಲು ಮಾಡಬೇಕಾದಲ್ಲಿ ಕನಕಾಂಬರ ಹೂಗಳ ಕೊಯ್ಲು ಮಾಡುವಂತಿಲ್ಲ. ಕನಕಾಂಬರ ಹೂ ಬಿಟ್ಟು 55-60 ದಿನಗಳಲ್ಲಿ ಕಾಯಿಗಳ ಕೊಯ್ಲು ಮಾಡಬಹುದು. ಕಾಯಿಗಳು ಸೀಳಿ ಒಡೆದು ಬೀಜ ಹಾರಿ ಹೋಗುವ ಮುಂಚೆ ಕೊಯ್ಲು ಮಾಡಬೇಕು. ನಂತರ ಕಾಯಿಗಳನ್ನು ನೆರಳಲ್ಲಿ ಒಣಗಿಸಿ ಬೀಜಗಳನ್ನು ಪಡೆದು ಗರಿಷ್ಠ 3 ತಿಂಗಳ ಕಾಲ ತಂಪಾದ ಗಾಳಿ ಆಡುವ ಕೊಠಡಿಯಲ್ಲಿ ಶೇಖರಿಸಿ ಇಡಬಹುದಾಗಿದೆ. ಮುಖ್ಯವಾಗಿ ಕನಕಾಂಬರ ಬೆಳೆಯನ್ನು ಕಾಡುವಂಥ ಕೀಟಗಳು ಯಾವ್ಯಾವು, ಅವುಗಳ ಹತೋಟಿ ಕ್ರಮಗಳನ್ನು ಏನು ಅನುಸರಿಸಬೇಕಾಗತ್ತೆ ಅಂತ? ಪ್ರಮುಖವಾಗಿ ಕನಕಾಂಬರ ಬೆಳೆಯನ್ನು ಕಾಡುವ ಕೀಟಗಳೆಂದರೆ ಹಿಟ್ಟು ತಿಗಣೆ, ಶಲ್ಕ ಕೀಟ, ಹೇನು ಮತ್ತು ಎಲೆ ತಿನ್ನುವ ಹುಳು. ಕೀಟಗಳ ಬಾಧೆ ಕಂಡು ಬಂದಾಗ ನಾವು ಏನು ಮಾಡಬೇಕು ಅಂದರೆ 1 ಮಿಲಿಲೀಟರ್ ಮೀಥೈಲ್ ಪ್ಯಾರಥಯಾನ್ ಅಥವಾ 1 ಮಿಲಿಲೀಟರ್ ಆಕ್ಸಿ ಡೆಮಟಾನ್ ಮೀಥೈಲ್ ಅಥವಾ 1 ಮಿಲಿಲೀಟರ್ ಮಾನೋಕ್ರೋಟೋಫಾಸ್ ಇದನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಂದರೆ ಎಲ್ಲ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಕನಕಾಂಬರಕ್ಕೆ ಬರುವಂಥ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತೀರಿ? ಮುಖ್ಯವಾಗಿ ಈ ಬೆಳೆಗೆ ಸೊರಗು ರೋಗ ಮತ್ತು ದುಂಡಾಣುಗಳು ಈ ಬೆಳೆಯನ್ನು ಕಾಡ್ತವೆ. ಅದರಲ್ಲೂ ಸೊರಗು ರೋಗದ ಹಾವಳಿ ಹೆಚ್ಚಾಗಿದೆ. ಸೊರಗು ರೋಗ ಏನಾದರೂ ಬಂದರೆ ಬೆಳೆಗೆ ಅಧಿಕವಾಗಿ ಹಾನಿಯಾಗುವ ಸಾಧ್ಯತೆ ಇದೆ. ಇನ್ನು ಸೊರಗು ರೋಗ ಬಹಳ ಮುಖ್ಯವಾದ ರೋಗ ಅಂತ ತಾವು ಹೇಳಿದಿರಿ, ಇದನ್ನು ತಡೆಗಟ್ಟುವಂಥ ವಿಧಾನ ಯಾವುದು ಅಂತೀರಿ? ಸೊರಗು ರೋಗ ಬಹಳ ಮುಖ್ಯವಾದ ರೋಗ ಇದೆ. ಇದನ್ನು ತಡೆಗಟ್ಟಬೇಕಾದ್ರೆ ಸುಮಾರು ಕ್ರಮವನ್ನು ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ ಭೂಮಿಯಲ್ಲಿ ನೀರು ನಿಲ್ಲಬಾರ್ದು, ನೀರು ಬಸಿದೋಗಂತಿರಬೇಕು, ಆ ಥರ ಕ್ರಮವನ್ನು ಅನುಸರಿಸಬೇಕು. ನಂತರ ಸೊರಗು ರೋಗ ತಡೆಯುವ ಶಕ್ತಿ ಇರುವ ಸೌಂದರ್ಯ ಅನ್ನುವ ತಳಿಯನ್ನು ಬೆಳೆಯಬಹುದು ಮತ್ತು ಬೀಜವನ್ನು 0.1% ಸೆರಸಾನ್ ಅಥವಾ ಕ್ಯಾಪ್ಟಾನ್ದಿಂದ ಉಪಚರಿಸಬೇಕು. ಪ್ರತಿ ಚದರ ಮೀಟರ್ ಸಸಿ ಮಡಿಗೆ 25 ಗ್ರಾಂ ಫ್ಯೂರಡಾನ್ ಹರಳು ಸೇರಿಸಬೇಕಾಗುತ್ತೆ. ಸಸಿಯನ್ನು ಅಥವಾ ಬೇರೂರಿದ ಕಾಂಡದ ತುಂಡುಗಳನ್ನು ನಾಟಿ ಮಾಡುವ ಮುಂಚೆ 0.1% ಬ್ಯಾವಿಸ್ಟಿನ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಹಾಗೂ ಹೊಂಗೆ ಹಿಂಡಿ ಮತ್ತು ಟ್ರೈಕೋಡರ್ಮ ಇವುಗಳನ್ನು ಭೂಮಿ ಸಿದ್ಧತೆ ಮಾಡುವ ಸಮಯದಲ್ಲಿ ಮಣ್ಣನ್ನು ಮಿಶ್ರ ಮಾಡಬೇಕಾಗತ್ತೆ. ನಂತರ ಬೇರೆ ಬೆಳೆಯನ್ನು ಬೆಳಿಬೇಕಾಗತ್ತೆ, ಪರ್ಯಾಯ ಬೆಳೆಯಾಗಿ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಸೊರಗು ರೋಗ ಬರೋ ಸಾಧ್ಯತೆ ಉಂಟು ಆ ಬೆಳೆ ಕೂಡ. ಮತ್ತು ಸೊರಗು ರೋಗ ಪೀಡಿತ ಗಿಡವೇನಾದ್ರೆ ಕಂಡು ಬಂದಲ್ಲಿ ಅಂತ ಗಿಡವನ್ನು ಕಿತ್ತಾಕಿ ಸುಡಬೇಕು. ಕಿತ್ತ ಜಾಗದಲ್ಲಿ 0.1% ಬ್ಯಾವೆಸ್ಟಿನ್ ದ್ರಾವಣವನ್ನು ಸುರಿಯಬೇಕಾಗತ್ತೆ. ಇಷ್ಟೆಲ್ಲ ಪಾಲಿಸಿದ್ರೆ ಸೊರಗು ರೋಗವನ್ನು ತಡೆಯುವ ಒಂದು ಕ್ರಮವನ್ನು ನಾವು ಪಾಲಿಸಿದಂತೆ ಯಶಸ್ವಿಯಾಗಿ ಅನುಸರಿಸಬಹುದು ಆಗುತ್ತೆ. ಇನ್ನು ಮುಖ್ಯವಾಗಿ ಇದರಲ್ಲಿ ನಾವು ಬೆಳೆ ಪರಿವರ್ತನೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ಹೌದು. ಇನ್ನು ಒಂದ್ಸರಿ ನಾವು ಈ ಕನಕಾಂಬರವನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದರೆ ಎಷ್ಟು ವರ್ಷಗಳವರೆಗೆ ಹೂವನ್ನು ಪಡ್ಕೋಬಹುದು ಅಂತೀರಿ? ಕನಕಾಂಬರ ಬಹುವಾರ್ಷಿಕ ಬೆಳೆಯಾದರೂ ಕೂಡ ಆದಾಯದ ದೃಷ್ಟಿಯಿಂದ 3 ವರ್ಷಗಳವರೆಗೆ ಈ ಬೆಳೆಯನ್ನು ಬೆಳೆಯಬಹುದಾಗಿದೆ. ಅಂದರೆ ಆ ನಂತರ ಹೂಗಳ ಗುಣಮಟ್ಟ ಕಡಿಮೆ ಆಗುತ್ತೆ, ಇಳುವರಿ ಕೂಡ ಕಡಿಮೆ ಆಗುತ್ತೆ, ಗಾತ್ರನೂ ಕಡಿಮೆ ಆಗುತ್ತೆ, ಒಂದು ಆಕರ್ಷಣೆ ಕೂಡ ಕಡಿಮೆ ಆಗುತ್ತೆ. ನಾವು ಕೊಟ್ಟಂತ ಏನು ರಸಗೊಬ್ಬರ ಈ ಎಲ್ಲ ಉಳಿದ ಪರಿಕರಗಳು ಕೂಡ ವ್ಯರ್ಥವಾಗ್ತವೆ. ಹೌದು. ಅದರಿಂದ 3 ವರ್ಷದವರೆಗೆ ನಾವು ಲಾಭದಾಯಕವಾದ ಬೆಳೆಯನ್ನು ತೆಗೆದುಕೋಬಹುದು. ಇನ್ನು ಈ ಕನಕಾಂಬರವನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬೆಳೆಯೋದಕ್ಕೆ, ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಕನಕಾಂಬರದಲ್ಲಿ ಇಳುವರಿಯನ್ನು ಹೆಚ್ಚಿಸಬೇಕಾದ್ರೆ ಮೊದಲನೇದಾಗಿ ವೈಜ್ಞಾನಿಕ ರೀತಿಯಲ್ಲಿ ನಾನಾಗಲೇ ಹೇಳಿದಿರೋ ಹಾಗೆ ಕನಕಾಂಬರವನ್ನು ಕೃಷಿ ಮಾಡಬೇಕಾಗತ್ತೆ. ಮತ್ತು ಇತ್ತೀಚೆಗೆ ಸಂಶೋಧನೆಯಿಂದ ಕಂಡು ಬಂದಿದ್ದೆ ಅಂದರೆ ಕಪ್ಪು ಪಾಲಿಥಿನ್ ಹಾಳೆಯನ್ನು ಗಿಡಗಳ ನಡುವೆ ಹೊದಿಕೆಯಾಗಿ ಬಳಸಿದರೆ ಗುಣಮಟ್ಟದ ಹೂಗಳು ಸಿಗ್ತವೆ, ದೊಡ್ಡ ಗಾತ್ರದ ಹೂಗಳು ಸಿಗ್ತವೆ, ಒಳ್ಳೆ ಬಣ್ಣದ ಹೂಗಳು ಸಿಗ್ತವೆ, ಇಳುವರಿ ಕೂಡ ಹೆಚ್ಚಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಹೂಗಳನ್ನು ನಾವು ಕೊಯ್ಲು ಮಾಡಿದ ನಂತರ ಗಿಡವನ್ನು ಚಳಿಗಾಲದ ಕೊನೆಯ ದಿನಗಳಲ್ಲಿ ಲಘುವಾಗಿ ಸವರಿದ್ರೆ ಕೂಡ ನಮಗೆ ಇಳುವರಿ ಮತ್ತು ಹೆಚ್ಚಾಗಿ ಗುಣಮಟ್ಟದ ಹೂಗಳು ಪಡೆಯಬಹುದು.

ಡಾಕ್ಟರ್ ಜಿ ಕೇಶವರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ನಿಧನ ಸುದ್ದಿ. ಹಮ್ಮಿಯಾಲ ಗ್ರಾಮತ್ರ ತಂಬುಗುತ್ತಿರ ಪೋತಿ ಪೂವೈ ಹೆಂಗಡಪೊಣ್ಣ ಪಾರ್ವತಿ ಅವಿ ಇಂದು ಮರಣಪಟ್ಟಿದೆ. 84 ಬೈತ್ರ ಪಾರ್ವತಿ ತಾಮನೆ ಕುಂಬಾರಗಡಿಗೆ ಕನ್ನಿಗಂಡ. ಅಕ್ಕಿರಿ ಕಾರ್ಯ ನಾಳೆ 3 ಗಂಟೆಗೆ ಸ್ವಗ್ರಾಮದ ನಡಪ ಅಂದು ಒಕ್ಕಕಾರ ಅರ್ಚಿಟ್ಟಿದ್ದೆ. ನಾಪೋಕ್ಲು ಕಾರಳನ ಬಾಳೆಯಡ ಪೋತಿ ತಿಮ್ಮಯ್ಯ ಎಂಗಡಪ್ಪ ಮೋವು ಸುಬ್ಬಯ್ಯ ಶಂಭು ಇಂದು ಮರಣಪಟ್ಟಿತು. 80 ಬೈತ್ರ ಶಂಭು ಸುಬ್ಬಯ್ಯ ಎಂಗಡ ಅಕ್ಕಿರಿ ಕಾರ್ಯ ನಾಳೆ 11 ಗಂಟೆಗೆ ನಡಪ ಅಂದು ಒಕ್ಕಕಾರ ಅರ್ಚಿಟ್ಟಿತ್ತು. ಪೊನ್ನಂಪೇಟೆ ತಾಲೂಕು ಕಿರುಗೂರು ಗ್ರಾಮತ್ರ ಪೊಕ್ಕುಳಿ ಚೆಂಡ ರಘು ಪೂಣಚ್ಚ ಎಂಗ ಇಂದು ಮರಣಪಟ್ಟಿತು. 70 ಬೈತ್ರ ಪೊಕ್ಕುಳಿ ಚೆಂಡ ರಘು ಪೂಣಚ್ಚ ಎಂಗಡ ಅಕ್ಕಿರಿ ಕಾರ್ಯಭಾರ ನಾಳೆ ಪೊಲಕ 11 ಗಂಟೆಗೆ ಮತ್ತೂರು ಗ್ರಾಮತ್ತುಳ್ಳ ಒಕ್ಕ ತೋಟಗಳತ್ತು ನಡಪ. ನಿಧನ ಸುದ್ದಿ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಚುಂಪೆನ ವಿವರ. ಸುದ್ದಿ ಸಂದೇಶ ರವಾನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾಗೋಳು ಚಾಕ್ರಿ ಮಾಡುತ್ತಿದ್ದ ಪತ್ರಕರ್ತರ ಆರೋಗ್ಯ ಹಂಗೆ ಮನರಂಜನೆಗೆ ಕ್ರೀಡೆ ತುಂಬಾ ಸಹಾಯ ಆದೇತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವು ಪತ್ರಕರ್ತರ ಸಂಕ್ರಾಂತಿ ಸಂಭ್ರಮ ಕ್ರಿಕೆಟ್ ಪೈಪೋಟಿನ ಇಂದು ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡದರ ಬಗೆಯಲ್ಲಿ ಉದ್ಘಾಟಿಸಿ ಮಾತಾಡ್ದು ಪತ್ರಕರ್ತರು ಸಮಾಜದ ಕೇಂದ್ರಬಿಂದು ಅವು ಕಿವಿಮಾತು ಕೊಟ್ಟು ಈ ಕಾರ್ಬಾರ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿನ ರಾಜ್ಯಾಧ್ಯಕ್ಷರು ಮೆಹರೂಜ್ ಖಾನ್ ಹಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು ಮದ್ರಾಸ್ ರೆಜಿಮೆಂಟ್ ಅಭಿಲೇಖಾಲಯ ಮಾಜಿ ಸೈನಿಕರು ಹಂಗೆ ವೀರನಾರಿಯರಿಗೆ ಒಳ್ಳ ಸಂಪರ್ಕ ಕಲ್ಪಿಸಿಕೆ ಬೈಕ್ ರ್ಯಾಲಿ ಹಮ್ಮಿಕೊಂಡಳು. ಈ ಬಗೆಯಲ್ಲಿ ಮಾಜಿ ಸೈನಿಕರು ಮತ್ತೆ ಅವರ ಅವಲಂಬಿತರ ತೊಂದರೆ ತಾಪತ್ರೆಯನ್ನು ಪರಿಹರಿಸಲಾದೆ ಈ ರ್ಯಾಲಿ ಜನವರಿ 21ರಂದು ಮಡಿಕೇರಿಗೆ ತಲುಪಿದೆ. ಇದರ ಅಂಗ ಆಗಿ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆನ ಕಾರ್ಯಾಲಯದಲ್ಲಿ ಸಭೆ ನಡೆಸುವೆ. ಮದ್ರಾಸ್ ರೆಜಿಮೆಂಟ್ನ ಮಾಜಿ ಸೈನಿಕರು ಹಂಗೆ ವೀರನಾರಿಯರು ಈ ರ್ಯಾಲಿಲಿ ಪಾಲ್ಗೊಳ್ಳುವ ಹಂಗೆ ಸಮಸ್ಯೆನ ಪರಿಹರಿಸಿಕೊಳ್ಳಕೃತ ಸೈನಿಕ ಕಲ್ಯಾಣ ಇಲಾಖೆನ ಜಂಟಿ ನಿರ್ದೇಶಕರು ಬಿಆರ್ ಶೆಟ್ಟಿ ಅವು ತಿಳಿಸಿಯೋಳು. ಗಾಳಿಬೀಡು ಹತ್ತಿರದ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದ ವಾರ್ಷಿಕೋತ್ಸವ ನಾಳೆ ಹೊತ್ತಾರೆ 9:30 ಕಾಲೇಜಿನ ಸಭಾಬಾಡಿಲಿ ನಡೆದಿದೆ. ಜಿಲ್ಲಾಧಿಕಾರಿ ಎಚ್ಜೆ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ, ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಬಸವರಾಜ್, ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಅಲ್ಲಿನ ಪ್ರಾನ್ಸ್ಪಾಲರು ಮಾಹಿತಿ ಕೊಟ್ಟಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಅಂಬಿಗರ ಜಯಂತಿ ಕಾರ್ಬಾರ್ ಜನವರಿ 21ರಂದು ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್ ಸೇರಿದಂಗೆ ಶಾಸಕರು ಸಂಸದರು ಕೂಡಿಯಾಡುವೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ